ದಶಾಂಶ 3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ ಸರಿಯಾಗಿ 6:51 ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಇಲಾಖೆಯ ಯೋಜನೆಗಳ ಕುರಿತು ಮಂಗಳೂರು ತೋಟಗಾರಿಕಾ ಇಲಾಖೆಯ ಹಿರಿಯ ನಿರ್ದೇಶಕರಾದ ಪ್ರವೀಣ್ ಕೆ ಅವರೊಂದಿಗೆ ನಡೆಸಿದ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೀಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ, ಬಂಪರ್ ಬೆಳೆ ಬಂತು ಅಂತ್ಲ? ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ತೋಟಗಾರಿಕಾ ಇಲಾಖೆಯ ಯೋಜನೆಗಳ ಕುರಿತು ಮಂಗಳೂರು ತೋಟಗಾರಿಕಾ ಇಲಾಖೆಯ ಹಿರಿಯ ನಿರ್ದೇಶಕರಾದ ಪ್ರವೀಣ್ ಕೆ ಅವರೊಂದಿಗೆ ನಡೆಸಿದ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದಂತಹ ಪ್ರವೀಣ್ ಕೆ ಅವರು. ತೋಟಗಾರಿಕಾ ಇಲಾಖೆಯಲ್ಲಿ ಇರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳು, ಯೋಜನೆಗಳು, ಹಾಗೆಯೇ ಅದನ್ನು ಅವರು ಯಾವ ರೀತಿಯಲ್ಲೆಲ್ಲ ರೈತರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಈ ತೋಟಗಾರಿಕಾ ಇಲಾಖೆ ಅಂತ ಹೇಳಿದರೆ ಯಾವ್ಯಾವ ತರಕಾರಿಗಳಿಗಾಗಲಿ ಹಣ್ಣುಗಳಿಗಾಗಲಿ ತಮ್ಮಲ್ಲಿ ತೋಟಗಾರಿಕಾ ಇಲಾಖೆಯ ಕೆಳಗೆ ಬರ್ತವೆ? ಸಾಮಾನ್ಯವಾಗಿ ರೈತರಲ್ಲಿ ಕೂಡ ಈ ಬಗ್ಗೆ ಸ್ವಲ್ಪ ಗೊಂದಲ ಇದ್ದೇ ಇದೆ. ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ, ಯಾವ ವಿಭಾಗಗಳು ಕೃಷಿ ಇಲಾಖೆ ಅಡಿಯಲ್ಲಿ ಬರುತ್ತೆ, ಯಾವ ವಿಭಾಗಗಳು ತೋಟಗಾರಿಕೆ ಇಲಾಖೆ ವಿಭಾಗದಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ಗೊಂದಲಗಳು ಇರ್ತದೆ. ತೋಟಗಾರಿಕೆ ಇಲಾಖೆಯ ಅಧೀನ ಎಲ್ಲ ರೀತಿಯ ಹಣ್ಣುಗಳು, ಎಲ್ಲ ರೀತಿಯ ತರಕಾರಿಗಳು, ಎಲ್ಲ ರೀತಿಯ ಹೂವಿನ ಬೆಳೆಗಳು, ಹಾಗೆ ಎಲ್ಲ ರೀತಿಯ ತೋಟದ ಬೆಳೆಗಳು ಮತ್ತು ಸಾಂಬಾರು ಬೆಳೆಗಳು. ತೋಟದ ಬೆಳೆಗಳು ಅಂತೇಳಿದ್ರೆ ಈಗ ನಾವು ಅಡಿಕೆ, ತೆಂಗು, ಗೇರು, ತಾಳೆಬೆಳೆ ಇತ್ಯಾದಿಯನ್ನೆಲ್ಲ ಹೇಳ್ತೇವೆ. ರಬ್ಬರ್ ಇರ್ಬೋದು, ಆದರೆ ರಬ್ಬರಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ರಬ್ಬರ್ ಮಂಡಳಿ ಇದೆ. ಹಾಗೆ ಕಾಫಿ, ಟೀಗಳಿಗೆ ಕೂಡ ಪ್ರತ್ಯೇಕ ಮಂಡಳಿಗಳಿರುವ ಕಾರಣ ಇಲಾಖೆ ನೇರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಾರ್ಯ ಮಾಡ್ತಿಲ್ಲ ಈ 3 ಬೆಳೆಗಳಿಗೆ ಸಂಬಂಧಪಟ್ಟಂತೆ. ಬಾಕಿ ಎಲ್ಲ ತೋಟದ ಬೆಳೆಗಳನ್ನು ನಮ್ಮ ಇಲಾಖೆ ವ್ಯಾಪ್ತಿಯಡಿಯಲ್ಲಿ ತಗೊಂಡಿದ್ದೇವೆ. ಅದೇ ರೀತಿ 5ನೇ ವಿಭಾಗವಾಗಿ ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳು ಅಂತ ಹೇಳುವಂಥದ್ದು. ಇದರ ಹೊರತಾಗಿ ಈ ಗಾರ್ಡನಿಂಗ್ ಹೇಳುವಂಥದ್ದು, ಲ್ಯಾಂಡ್ಸ್ಕೇಪಿಂಗ್ ಹೇಳುವಂಥ ವಿಭಾಗಗಳು ಎಲ್ಲವೂ ತೋಟಗಾರಿಕೆ ಇದರಲ್ಲಿ ಬರ್ತದೆ ಅಂತ ಹೇಳಿದ್ರೆ ಈ ಎಲ್ಲ ವಿಷಯಗಳಿಗೂ ಕೂಡ ತಾವು ಅದಕ್ಕೆ ಬೇಕಾದಂತಹ ಒಂದು ರೈತರಿಗೆ ಮಾಹಿತಿಯನ್ನಾಗಲಿ, ಸಲಹೆ ಸೂಚನೆಗಳನ್ನಾಗಲಿ, ಅಥವಾ ಅವರಿಗೆ ಬೇಕಾದಂತಹ ಏನು ಯೋಜನೆಗಳನ್ನಾಗಲಿ ನಿಮ್ಮ ಇಲಾಖೆಯಿಂದ ಜಾರಿಗೆ ತರ್ತಾ ಇದ್ದೀರಿ. ಹೌದು. ಈಗ ಮುಖ್ಯವಾಗಿ ಈ ತೋಟಗಾರಿಕಾ ಇಲಾಖೆಯ ಕೆಳಗೆ ಬರುವಂತಹ ಈ ಎಲ್ಲ ವಿಭಾಗಗಳಲ್ಲಿ ಯಾವ್ಯಾವ ರೀತಿಯ ಯೋಜನೆಗಳೆಲ್ಲ ಇದ್ದಾವೆ ಸರ್? ಈಗ ಕೇಂದ್ರ ಸರ್ಕಾರದ ಒಂದು ಸಹಾಯಧನದ ಯೋಜನೆಗಳಡಿಯಲ್ಲಿ ನಮಗೆ, ನಾವು ಪ್ರಮುಖವಾಗಿ ಹೇಳಬೇಕು ಅಂತೇಳಿ ಆದರೆ, ತೋಟಗಾರಿಕೆ ಬೆಳೆಗಳಲ್ಲಿ ಸೂಕ್ಷ್ಮ ನೀರಾವರಿಯನ್ನು ಅಳವಡಿಸುವುದಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಹನಿ ನೀರಾವರಿ ಇರ್ಬೋದು ಅಥವಾ ತುಂತುರು ನೀರಾವರಿ ವ್ಯವಸ್ಥೆಗಳನ್ನು ನಾವು ಅಳವಡಿಸುವುದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹೇಳುವಂಥ ಯೋಜನೆಯಡಿಯಲ್ಲಿ ರೈತರಿಗೆ ಸಹಾಯಧನ ನೆರವನ್ನು ಕೊಡುವಂಥ ಕಾರ್ಯಕ್ರಮ ಇದೆ. ಅದೇ ರೀತಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಂತ ಹೇಳುವಂಥದ್ದು, ಇಲ್ಲಿ ಆಯಾಯ ಪ್ರದೇಶದ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಬೆಳೆಗಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಅದರ ಸಂಪೂರ್ಣ ಬೆಳವಣಿಗೆ, ಅಂದರೆ ಸರ್ವಾಂಗೀಣ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಅಂದರೆ ಬೀಜದಿಂದ ಪುನಃ ಬೀಜದ ತನಕ ಅಂತೇಳಿ ಒಂದು ಸುತ್ತು ಪೂರ ಹಾಕುವಾಗ ಆಗುವಾಗ ಯಾವ್ಯಾವ ಹಂತಗಳಲ್ಲಿ ಯಾವ್ಯಾವ ನೆರವುಗಳು ಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನೆರವುಗಳನ್ನು ಕೊಡುವಂಥ ಕಾರ್ಯಕ್ರಮಗಳು ಆ ಯೋಜನೆ ಅಡಿಯಲ್ಲಿ ಜಾರಿಯಲ್ಲಿ ಇದೆ. ಇನ್ನು ತೋಟಗಳಲ್ಲಿ ಬೆಳೆಗಳನ್ನು ಬೆಳೆಸಬೇಕಾದ ಸಂದರ್ಭಗಳಲ್ಲಿ ಅನೇಕ ಯಂತ್ರೋಪಕರಣಗಳನ್ನು ನಾವು ಬಳಸ್ತೇವೆ ಇತ್ತೀಚೆಗೆ ದಿನಗಳಲ್ಲಿ. ಸೊ ಆ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂತೆ SMAM ಸಬ್ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕನೈಸೇಷನ್ ಹೇಳುವಂಥ ಯೋಜನೆ ಜಾರಿಯಲ್ಲಿದೆ. ಇನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಜಾರಿಯಲ್ಲಿದೆ. ಇದರಲ್ಲಿ ಕೂಡ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಕೆಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳುವಂಥದ್ದು ಮಾಡಿದ್ದೇವೆ. ಇದು ಇದರಲ್ಲದ ಹೊರತು ಈಗ ರಾಜ್ಯ ಸರ್ಕಾರದಿಂದ ನೇರವಾಗಿ ಸಿಗುವಂಥ ಅನುದಾನದಲ್ಲಿ ಪ್ರಮುಖವಾಗಿ ಜೇನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯೋಜನೆ ಇದೆ. ಅದೇ ರೀತಿ ತೋಟಗಾರಿಕಾ ಬೆಳೆಗಳಲ್ಲಿ ಕೃಷಿ ಇದು ಸಸ್ಯ ಸಂರಕ್ಷಣೆ ಮತ್ತು ಕೀಟರೋಗ ನಿಯಂತ್ರಣ ಹೇಳುವಂಥ ಇದರ ವ್ಯಾಪ್ತಿಯಡಿಯಲ್ಲಿ ಅದರಲ್ಲಿ ಕೂಡ ಯೋಜನೆಗಳು ಜಾರಿಯಲ್ಲಿ ಇದೆ. ಇನ್ನು ಕಾಲಕಾಲಕ್ಕೆ ಕೆಲವೊಂದು ಹೊಸ ಹೊಸ ಯೋಜನೆಗಳು ಅದರಲ್ಲಿ ಬರುವಂಥದ್ದು ಕೂಡ ಇರುತ್ತದೆ. ಈಗ ಕೆಲವು ಮುಖ್ಯವಾದಂಥ ಯೋಜನೆಗಳನ್ನು ಹೇಳಿದ್ರಿ, ಅವುಗಳ ಬಗ್ಗೆ ನಾವು ಹೆಚ್ಚು ವಿವರಣೆಯನ್ನು ಪಡ್ಕೊಳ್ಳೋದಾದರೆ ಮುಖ್ಯವಾಗಿ ಈಗ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳಿದ್ರಿ, ಅಂತ ಹೇಳಿದ್ರೆ ನೀರಾವರಿಯ ಒಂದು ಯೋಜನೆ. ಇದರಲ್ಲಿ ಯಾವ ತರದ ಒಂದು ಯೋಜನೆ ಇದು ಸರ್? ಈಗ ರೈತರು ತಾವು ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ವ್ಯವಸ್ಥೆಯನ್ನು ಉತ್ತಮಪಡಿಸಿಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ವ್ಯವಸ್ಥೆ ಅತ್ಯುತ್ತಮವಾದಂಥ ವಿಧಾನಗಳು ನೀರಾವರಿ ಕೊಡಲಿಕ್ಕೆ. ಆ ವಿಧಾನವನ್ನು ಬಳಸಿಕೊಳ್ಳುವುದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗೆ ಸಂಪರ್ಕ ಮಾಡಿದರೆ ಅವರಿಗೆ ಅನೇಕ ರೀತಿಯ ಮಾರ್ಗದರ್ಶನ ಕೊಡೋದ್ರೊಟ್ಟಿಗೆ ಈ ಯೋಜನೆ ಅಡಿಯಲ್ಲಿ ಅವರಿಗೆ ಸಿಗುವಂಥ ಸವಲತ್ತುಗಳ ವಿವರಗಳನ್ನು ಕೂಡ ಕೊಡ್ತೇವೆ. ಪ್ರಮುಖವಾಗಿ ಏನಾಗಬೇಕು ಅಂತೇಳಿದರೆ ಇಲಾಖೆ ರಾಜ್ಯ ಮಟ್ಟದಲ್ಲಿ ಹನಿ ನೀರಾವರಿಯನ್ನು ಅಳವಡಿಸುವ ಕಂಪನಿಗಳು ಯಾರಿದ್ದಾರೆ ಅಂತ ಹೇಳುವಂಥದ್ದನ್ನು ನೋಟಿಫೈ ಮಾಡಿದ್ದಾರೆ. ಸೊ ಅಂಥ ಕಂಪನಿಗಳ ಇಂದ ಆ ರೈತರು ಆ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಅಳವಡಿಸಿಕೊಂಡು ದಾಖಲೆಗಳನ್ನು ಎಲ್ಲ ಸಲ್ಲಿಸಿದ ನಂತರ ಅವರಿಗೆ ಕೇಂದ್ರ ಸರ್ಕಾರದ ಇದರಲ್ಲಿ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಕಳೆದ ವರ್ಷ ತನಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಣ್ಣ ಅತಿ ಸಣ್ಣ ರೈತರಿಗೆ ಅವರಿಗೆ %90 ಸಹಾಯಧನ ಕೊಡುವಂಥ ಒಂದು ಯೋಜನೆ ಇತ್ತು. ಇನ್ನು ಉಳಿದವರಿಗೆಲ್ಲರಿಗೂ ಕೂಡ %75 ಸಹಾಯಧನ ಇದರಲ್ಲಿ ಕೊಡುವಂಥದ್ದು ಇತ್ತು. ಸೊ ಆ ರೀತಿಯ ಸಹಾಯಧನದ ವ್ಯವಸ್ಥೆಯನ್ನು ಅವರಿಗೆ ಈ ಯೋಜನೆಯಲ್ಲಿ ಪಡ್ಕೊಂಡು ಆ ವ್ಯವಸ್ಥೆಯನ್ನು ಉತ್ತಮವಾಗಿ ಅಳವಡಿಸಿಕೊಳ್ಳಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೇವೆ. ಅದರಲ್ಲಿ ಇದಕ್ಕೆ ಈ ತರದ ಒಂದು ಸೀಲಿಂಗ್ ಅಂತ ಏನಾದರೂ ಇರ್ತದೆ ಹೇಗೆ? ಇಲ್ಲ, ಇಲ್ಲಿ ಅಂತ ಹೇಳಿದ್ರೆ %90 ಸಹಾಯಧನವನ್ನ ಪಡ್ಕೊಳ್ಳೋದಕ್ಕೆ ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರಿಗೆ ಯಾವುದೇ ಮಿತಿ ಇಲ್ಲ. ಆದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಒಂದು ಮಿತಿಯನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ 2.5 ಎಕರೆ ತನಕ 5 ಎಕರೆ ತನಕ %90 ಸಹಾಯಧನವನ್ನು ಪಡ್ಕೊಳ್ಬೋದು. 5 ಎಕರೆಯಿಂದ 12.5 ಎಕರೆ ತನಕ %45 ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇದಕ್ಕೆ ಗರಿಷ್ಠ ಮಿತಿ ಅಂತ ಏನಾದರೂ ದುಡ್ಡು ಕೊಡುವುದರಲ್ಲಿ ಉಂಟು? ಇಲ್ಲ, ಅದು ಆಯಾ ಪ್ರದೇಶದಲ್ಲಿ ಅವರು ಎಷ್ಟು ಪ್ರದೇಶಕ್ಕೆ ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಾರೆ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಆದಂತಹ ಒಂದು ಕಾಸ್ಟ್ ಸೀಲಿಂಗ್ಗಳು ಬರ್ತವೆ. ಈಗ 10 ಸೆಂಟ್ಸಿಗೆ ಹಾಕಿದಾಗಲೂ ಎಷ್ಟು ಸೀಲಿಂಗ್ ಬರ್ತದೆ, 20 ಸೆಂಟ್ಸಿಗೂ ಪ್ರತ್ಯೇಕವೇ ಆಗ್ತದೆ. ಸೊ ಆಯಾಯ ಸೀಲಿಂಗ್ನ ಮಿತಿಯಲ್ಲಿಯೇ ಅವರಿಗೆ ಆ ಸಹಾಯಧನದ ಸೌಲಭ್ಯಗಳು ಸಿಗ್ತಾ ಹೋಗ್ತದೆ. ಹಾಗಂತ ಹೊರತು ಎಲ್ಲಿಯೂ ಕೂಡ 1 ಎಕರೆಗೆ ಇಷ್ಟು ಅಥವಾ 1 ಹೆಕ್ಟೇರಿಗೆ ಇಷ್ಟೇ ಕೊಡೋದು ಗರಿಷ್ಠ ಅಂತ ಹೇಳುವಂಥ ಸೀಲಿಂಗ್ಗಳು ಇಲ್ಲ. ಈಗ ಇದಕ್ಕೆ ಹನಿ ನೀರಾವರಿ ಹಾಗೆ ತುಂತುರು ನೀರಾವರಿ ಯೋಜನೆಯಲ್ಲಿ ನೀವು ಅವರಿಗೆ ಸಹಾಯಧನವನ್ನು ಕೊಡ್ತೀರಿ? ಹೌದು. ನಿಮ್ಮಲ್ಲಿಂದಲೇ ಈ ರೀತಿಯ ಇದನ್ನ ಸಪ್ಲೈ ಮಾಡುವಂಥದ್ದು ಇಂಥದ್ದೇನು ಇಲ್ಲ? ಇಲ್ಲ, ನಮ್ಮಲ್ಲಿ ಇಲ್ಲ. ಅದೇ ಹೇಳಿದ್ದು ಇಲಾಖೆಯಲ್ಲಿ ಇರುವಂತಹ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ರೈತರು ಮೊದಲಿಗೆ ಕಂಪನಿ ಅವರನ್ನು ಸಂಪರ್ಕ ಮಾಡಿಕೊಂಡು ಆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಬೇಕು. ಆದರೆ ಅದಕ್ಕೆ ಪೂರಕವಾದ ಕೆಲವು ದಾಖಲೆಗಳನ್ನು ನಾವು ಮೂವ್ ಮಾಡುವಂಥದ್ದು ಮೊದಲಿಗೆ ನಮ್ಮಲ್ಲಿಗೆ ಬಂದೇ ಬರ್ತದೆ. ಯಾಕಂದರೆ ಅರ್ಜಿಗಳನ್ನು ನಮ್ಮಲ್ಲಿ ಕೊಡಬೇಕಾಗ್ತದೆ. ಕೊಟ್ಟ ನಂತರ ಅದನ್ನು ನಾವು ಕಂಪನಿಗಳಿಗೆ ಕಳಿಸಿಕೊಟ್ಟು ಅಲ್ಲಿಂದ ಮತ್ತೆ ಬೇರೆ ಬೇರೆ ಹಂತಗಳಲ್ಲಿ ವಿವಿಧ ಹಂತಗಳಲ್ಲಿ ಈ ಅರ್ಜಿಗಳ ಪ್ರೋಸೆಸ್ ಆಗ್ತದೆ. ಬಟ್ ಪ್ರೋಸೆಸ್ ಆದಾಗ ಅವರಿಗೆ ಒಂದು ಕಾರ್ಯಾದೇಶ ಏನು ನಾವು ಕೊಟ್ಟ ಕೂಡಲೇ ಅವರು ಕಂಪನಿಗಳು ಬಂದು ಅವರ ತೋಟದಲ್ಲಿ ಅದನ್ನು ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಉಳಿದ ದಾಖಲೆಗಳನ್ನು ಕೊಡ್ತಾರೆ. ಆ ದಾಖಲೆಗಳನ್ನೆಲ್ಲ ನಮಗೆ ಕೊಟ್ಟ ನಂತರ ಸಹಾಯಧನವನ್ನು ಅವರಿಗೆ ಬಿಡುಗಡೆ ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಇದಕ್ಕೆ ಇಂತಹ ಸಮಯದಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕು ಈ ತರದ್ದೇನಾದ್ರೂ ಇರ್ತದೆ? ಇಲ್ಲ, ಸಾಮಾನ್ಯವಾಗಿ ವರ್ಷ ಪೂರ್ತಿ ಇದು ಚಾಲ್ತಿಯಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಹನಿ ನೀರಾವರಿ ವ್ಯವಸ್ಥೆ ಎಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಭಾಗಗಳಲ್ಲಿ ಹನಿ ನೀರಾವರಿ ವ್ಯವಸ್ಥೆಗೆ ಬೇಡಿಕೆಗಳು ಅಷ್ಟೊಂದು ಇನ್ನೂ ಕೂಡ ಬರ್ತಿಲ್ಲ ಉಳಿದ ಭಾಗಕ್ಕೆ ಹೋಲಿಸಿದ್ರೆ. ಹಾಗಾಗಿ ಇಲ್ಲಿ ಆ ರೀತಿಯಾದಂಥ ಯಾವುದೇ ರಿಸ್ಟ್ರಿಕ್ಷನ್ಗಳನ್ನು ನಾವು ಮಾಡ್ತಿಲ್ಲ. ಯಾಕೆಂದರೆ ನಮಗೆ ಇಲಾಖೆಯಲ್ಲಿ ಬೇಕಾದಷ್ಟು ಹಣಕಾಸಿನ ಸೌಲಭ್ಯಗಳು ಕೊಡುವಂಥದ್ದು ವ್ಯವಸ್ಥೆಗಳಿರುವಾಗ ಆದಷ್ಟು ಹೆಚ್ಚು ಜನ ರೈತರು ಕೂಡ ತಗೊಳ್ಳುವಂಥ ಅವಕಾಶಗಳು ಇದೆ. ಇಲ್ಲಿ ಇಲ್ಲಿ ಹನಿ ನೀರಾವರಿಗೆ ಬೇಡಿಕೆ ಬರ್ತಿಲ್ಲ ಅಂತ ಹೇಳಿದ್ದೀರಿ, ಇದಕ್ಕೆ ಕಾರಣಗಳೇನು ಇರ್ಬೋದು? ಒಂದು ಕಾರಣ ಏನು ಅಂತ ಹೇಳಿದರೆ ಸಾಮಾನ್ಯವಾಗಿ ಇಲ್ಲಿ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯನ್ನು ನೋಡಿದಾಗ ಬಹುಪಾಲು ನಾವು ತೋಟದ ಬೆಳೆಗಳನ್ನು ಹೊಂದಿರುವವರು. ಹೆಚ್ಚಿನ ಎಲ್ಲ ತೋಟದ ಬೆಳೆಗಳಲ್ಲಿ ಕೃಷಿಕರು ಅವರದೇ ಆದಂತಹ ರೀತಿಯಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆ ಏನೋ ಮಾಡಿಕೊಂಡು ಇದ್ದಾರೆ. ಹಾಗಾಗಿ ಇರುವಂತಹ ವ್ಯವಸ್ಥೆಯನ್ನ ನಾವು ಬದಲು ಮಾಡಿಕೊಳ್ಬೇಕು ಅಂತ ಹೇಳಿ ಹೋಗ್ಬೇಕು ಅಂತ ಹೇಳಿ ಆದ್ರೆ ಕೃಷಿಕರಲ್ಲಿ ಕೆಲವು ಇದು ಬರುವಂತದ್ದು ಯಾವಾಗ ಅಂತ ಹೇಳಿದ್ರೆ ಅತಿ ನೀರಿನ ಒಂದು ಅತಿ ಒತ್ತಡ ಸಿಚುವೇಶನ್ ಏನಾದರೂ ಬಂತು ಅಂತ ಹೇಳಿ ಆದ್ರೆ ಮಾತ್ರ ಇರುವ ವ್ಯವಸ್ಥೆಯನ್ನು ಅವರು ಬದಲು ಮಾಡಿಕೊಳ್ಳಿಕ್ಕೆ ಬಯಸ್ತಾರೆ. ಅಂತ ಸಂದರ್ಭಗಳಲ್ಲಿ ಬೇಡಿಕೆಯನ್ನ ಕೊಡ್ತಾರೆ ಅವರು, ನಮಗೆ ಹನಿ ನೀರಾವರಿ ನಾವು ಹೋಗ್ತೇವೆ ಅಂತ. ಇನ್ನು ಕೆಲವರು ಹೊಸದಾಗಿ ಬೆಳೆ ಅಳವಡಿಸಿಕೊಳ್ಳುವವರು ಕೂಡ ವಿವಿಧ ರೀತಿಯ ಮಾಧ್ಯಮಗಳ ಮೂಲಕ ಮಾಹಿತಿಗಳನ್ನು ಪಡ್ಕೊಂಡು ನಾವು ಹನಿ ನೀರಾವರಿ ವ್ಯವಸ್ಥೆ, ಯಾಕಂತ ಹೇಳಿದ್ರೆ ಹನಿ ನೀರಾವರಿ ವ್ಯವಸ್ಥೆಯ ಮೂಲಕ ನೀವು ನೀರಾವರಿ ವ್ಯವಸ್ಥೆಯನ್ನು ಮಾಡಿದಾಗ ಹೆಚ್ಚು ಮನುಷ್ಯನ ಹಸ್ತಕ್ಷೇಪ ಇಲ್ಲದೆ ನಾವು ಅದನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಯಾರೋ ಒಬ್ಬರು ವ್ಯವಸ್ಥೆ ಇದ್ದಾರೆ, ಒಂದು ಪಂಪ್ ಆನ್ ಮಾಡಿಕೊಂಡು ಇದು ಮಾಡಿಕೊಂಡಿದ್ದ ಡ್ರಿಪ್ನ ಮೂಲಕ ನಾವು ಬೆಳೆಗಳಿಗೆ ನೀರಾವರಿಯನ್ನು ಕೊಡಲಿಕ್ಕೆ ಆಗ್ತದೆ. ಇಲ್ಲಾಂತ ಹೇಳಿದ್ರೆ ನಾವು ಪೈಪ್ನಲ್ಲಿ ಹಿಡಿಬೇಕು ಅಂದರೆ ಅದಕ್ಕೆ ಪಕ್ಕಂತೆ ಜನ ಇತ್ಯಾದಿಗಳೆಲ್ಲ ಬೇಕಾಗ್ತದೆ. ಇದಕ್ಕೋಸ್ಕರ ಬದಲಾವಣೆಗಳನ್ನು ಬಯಸ್ತಾ ಇದ್ದಾರೆ. ಅದರ ಜೊತೆ ಪೋಷಕಾಂಶಗಳನ್ನು ಕೂಡ ಕೊಡುವಂತ. ಹೌದು ಹೌದು ಹೌದು ಹೌದು. ಈಗ ನೀವು ಹೇಳಿದ್ರೆ ಈ ಯಾವ್ಯಾವ ರೀತಿಯಲ್ಲೆಲ್ಲ ಈ ಹನಿ ನೀರಾವರಿಗೆ ಅವರು ಅಳವಡಿಸಿಕೊಂಡ್ರೆ ಅದರಲ್ಲಿ ಅವರಿಗೆ ಸಹಾಯಧನವನ್ನು ಮಂಜೂರು ಮಾಡುವಂಥ ವ್ಯವಸ್ಥೆ ಇದೆ ಅಂತ. ಅವರು ಕೃಷಿ ಹೊಂಡಗಳನ್ನು ಇಂಥದ್ದೇನಾದರೂ ಬಾವಿಗಳನ್ನು ಇಂಥದ್ದೇನಾದರೂ ಮಾಡುವುದಿದ್ರೆ ಆ ಯೋಜನೆಯಲ್ಲಿ ಸೌಲಭ್ಯಗಳು ಇರ್ತಾವ? ಇಲ್ಲ, ಈ ಯೋಜನೆ ಅಡಿಯಲ್ಲಿ ನಮ್ಮ ಇಲಾಖೆ ವ್ಯಾಪ್ತಿಯ ಮೂಲಕ ಆಗುವಂತಹ ಅನುಷ್ಠಾನದ ಹಂತದಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆಗೆ ಮಾತ್ರ ಇಲ್ಲಿ ಸಹಾಯಧನದ ಸೌಲಭ್ಯಗಳು ಇರುವಂಥದ್ದು. ಇನ್ನು ಬಾವಿ ಅಥವಾ ಬೋರ್ವೆಲ್ಗೆ ಸಂಬಂಧಪಟ್ಟಂತೆ ಬಹುಶಃ ಯಾವ ಯೋಜನೆಗಳ ಅಡಿಯಲ್ಲೂ ಎಕ್ಸೆಪ್ಟ್ ಕೆಲವೊಂದು ಹೇಳ್ತೇನೆ, ಅದು ಬಿಟ್ಟರೆ ಸಾಮಾನ್ಯವಾಗಿ ಯಾರಿಗೂ ಕೂಡ ಅಂಥದ್ದು ವ್ಯವಸ್ಥೆಗಳಿಗೆ ಸಾಲ ಸೌಲಭ್ಯಗಳ ವ್ಯವಸ್ಥೆಗಳು ಸಾಲ ಇರಬಹುದು, ಬಟ್ ಸಹಾಯಧನದ ವ್ಯವಸ್ಥೆಗಳು ಇಲ್ಲ. ಒಂದು ವೇಳೆ ಯಾವ ಕೃಷಿಕರು ಅದನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ, ಅವರು ಬಿಲೋ ಪಾವರ್ಟಿ ಲೈನ್ನಲ್ಲಿ ಇದ್ದರೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರು ವಾಸಿಸ್ತಿದ್ರೆ, ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ತೆರೆದ ಬಾವಿಯನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಅದು ಒಂದು ಯೋಜನೆಯ ಒಂದು ಅವರು ಅವಕಾಶವನ್ನು ಬಳಸ್ಕೊಳ್ಬೋದು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಇವರಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ಗಳನ್ನು ತೆಗೆಸಿಕೊಡುವಂಥ ಯೋಜನೆ ಸರ್ಕಾರದ ವತಿಯಿಂದ ಇದೆ. ಅವರು ಅದಕ್ಕೆ ಆ ಸಂಬಂಧಪಟ್ಟ ಇಲಾಖೆಗೆ ಅವರು ಅರ್ಜಿ ಸಲ್ಲಿಸಿಕೊಂಡು ಅದಕ್ಕೆ ಫಲಾನುಭವಿಗಳಾಗಿ ಅವರು ಇದನ್ನು ಅರ್ಹತೆಯನ್ನು ಹೊಂದಿದರೆ ಆ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ. ಇದು ಎರಡರ ಹೊರತು ಬೇರೆ ಯಾವ ಇದರಲ್ಲಿ ಕೂಡ ಬಾವಿ ಅಥವಾ ಬೋರ್ವೆಲ್ಲಿಗೆ ಸಂಬಂಧಪಟ್ಟಂತೆ ಕೃಷಿಕರು ಅವರದೇ ಆದಂಥ ಸ್ವಂತ ಇದರಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಆ ನಂತರದ ಹಂತಗಳಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇದೆ. ನಂತರ ನೀವು ಹೇಳಿದ್ರಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತ, ಈ ಯೋಜನೆ ನಾವು ಬಹಳ ವ್ಯಾಪಕವಾಗಿ ಕೇಳುವಂತಹ ಒಂದು ಶಬ್ದ. ಇದು ನಿಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಯಾವ ರೀತಿಯಲ್ಲಿ ಒಂದು ಈ ಯೋಜನೆಯ ಲಾಭವನ್ನು ಜನರು ಪಡ್ಕೊಳ್ಬಹುದು? ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯನ್ನು 2005 ಜಾರಿಗೆ ತಂದರು. ಆದರೂ ಅದು ಅನುಷ್ಠಾನಕ್ಕೆ ಬರುವಾಗ 2006-07 ಆಗಿದೆ. ಇಲ್ಲಿಗೆ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬರುವಾಗ ಇದು ದೇಶಾದ್ಯಂತ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಬೃಹತ್ ಉದ್ದೇಶವನ್ನು ಹೊಂದಿರುವಂಥದ್ದು ಏನಂತ ಹೇಳಿದರೆ, ಆದಷ್ಟು ಅತಿ ಕಡಿಮೆ ಅವಧಿಯಲ್ಲಿ ನಾವು ನಮ್ಮ ಬೆಳೆಯ ಒಂದು ಇದನ್ನು ಏನು ಕೃಷಿಯಿಂದ ಬರುವಂತಹ ಆದಾಯವನ್ನು ದುಪ್ಪಟ್ಟು ಮಾಡಬೇಕು ಅಥವಾ ಇದು ಮಾಡಬೇಕು ಹೇಳುವಂಥ ರೀತಿಯಲ್ಲಿ ಹೆಚ್ಚಿಸಬೇಕು ಹೇಳುವಂಥ ದೃಷ್ಟಿಯಲ್ಲಿ ಇದಕ್ಕೆ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸೊ ಈ ಯೋಜನೆಯ ಮೂಲಕ ಒಂದು ಬೆಳೆ ಆಯಾಯ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಥವಾ ಯಾವ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶಗಳಿದೆ, ಎಲ್ಲಿ ಅವುಗಳು ಹೊಂದಾಣಿಕೆ ಆಗ್ತದೆ, ಸೂಕ್ತವಾಗಿ ಹೊಂದಾಣಿಕೆ ಆಗ್ತದೆ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಆ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಆ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಪ್ರದೇಶದಲ್ಲಿ ಆ ಬೆಳೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಬೆಳವಣಿಗೆಗಳನ್ನು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಆಗ ನೀವು ಹೇಳಿದ್ರಿ ಬಾವಿ ಬೋರ್ವೆಲ್ ಕೃಷಿ ಹೊಂಡ ಅಂತ ಹೇಳಿ, ಆಗ ನಾನು ಹೇಳಿದೆ ಬಾವಿ ಬೋರ್ವೆಲ್ಗೆ ಅವಕಾಶ ಇದೆ, ಬಟ್ ಕೃಷಿ ಹೊಂಡದ ಬಗ್ಗೆ ನಾನು ಮಾತಾಡಲಿಲ್ಲ. ಯಾಕಂತ ಹೇಳಿದ್ರೆ ಈಗ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಲಿ ಯಾವ ಕೃಷಿಕ ತನ್ನ ನೀರಾವರಿ ವ್ಯವಸ್ಥೆಯನ್ನು ಉತ್ತಮಪಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ಕೃಷಿ ಹೊಂಡಗಳನ್ನು ಮಾಡಿಕೊಂಡು ನೀರಾವರಿ ವ್ಯವಸ್ಥೆಯನ್ನು ಉತ್ತಮಪಡಿಸಿಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೃಷಿ ಹೊಂಡ ಅಂತ ಹೇಳಿದ್ರೆ ನೀರು ಇಂಗುವಿಕೆ ಅಲ್ಲ, ನೀರನ್ನು ಶೇಖರಿಸುವ ಘಟಕ. ತೋಟದಲ್ಲಿ ಒಂದು ಕಡೆಯಲ್ಲಿ ಅವರು ಶೇಖರಿಸುವ ಘಟಕವನ್ನು ಅವರು ನಿರ್ಮಾಣ ಮಾಡಿಕೊಳ್ಬೇಕು, ಅದಕ್ಕೆ ಪ್ಲಾಸ್ಟಿಕ್ ಲೈನಿಂಗ್ ಅನ್ನು ಹಾಕಿ ನೀರು ಶೇಖರಣೆ ಮಾಡಿಕೊಳ್ಳುವ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ. ಇದಕ್ಕೆ ಶೇಕಡ 50% ಸಹಾಯಧನ ಸಿಗ್ತದೆ. ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲಿ 20 ಮೀಟರ್ 20 ಮೀಟರ್ 3 ಮೀಟರ್ ಆಳದ ಕೃಷಿ ಇದನ್ನು ಫಾರ್ಮ್ ಪಾಂಡ್ ಅಂತೇಳಿ ನಾವು ಹೇಳ್ತೇವೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅವರಿಗೆ 1.5 ಲಕ್ಷ ಅಂದಾಜು ಇದು ಖರ್ಚಾಗುವಂಥದ್ದು ಅಂತ ನಿರೀಕ್ಷೆ ಸರ್ಕಾರದ ಇದರಲ್ಲಿದೆ. ಸೊ 75,000 ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಬೇರೆ ಬೇರೆ ಇದರಲ್ಲಿ ಅವಕಾಶಗಳನ್ನು ಆ ಯೋಜನೆ ಅಡಿಯಲ್ಲಿ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾಂತ್ರೀಕರಣ ಅನ್ನುವಂಥದ್ದು ಒಂದು ಎಲ್ಲ ಕೃಷಿ ವಿಭಾಗಗಳಲ್ಲಿ ಇರುವಂತಹ ವ್ಯವಸ್ಥೆ ಮತ್ತೆ ಯಾಂತ್ರೀಕರಣ ಒಂದು ನಿರಂತರವಾದಂತಹ ಒಂದು ಕಾರ್ಯಕ್ರಮ. ಈಗ ಕೆಲಸಕ್ಕೆ ಜನ ಸಿಗುವುದಿಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ ಯಾಂತ್ರೀಕರಣ ಅನಿವಾರ್ಯ ಕೂಡ ಹೌದು. ಈ ಯಾಂತ್ರೀಕರಣ ಅನ್ನುವಂಥದ್ದು ನಿಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ಹೇಗೆ ನಡೀತಾ ಇದೆ, ಅದಕ್ಕಿರುವ ಯೋಜನೆಗಳೇನು? ಇತ್ತೀಚಿನ ದಿನಗಳಲ್ಲಿ ಬಂದಾಗ ನಮಗೆ ಒಂದು, ನಾವು ಕೃಷಿಕರಾದವರು ಬಹಳ ಹೆಚ್ಚು ಅನುಭವಿಸುವಂಥದ್ದು ಅಂತ ಹೇಳಿದರೆ ಕೃಷಿ ಕಾರ್ಮಿಕರ ಕೊರತೆ. ನಮಗೆ ಬೇಕಾದ ಸಮಯಕ್ಕೆ ಕೃಷಿ ಬೆಳೆಗಳ ಒಂದು ಬೆಳವಣಿಗೆ ಹಂತಗಳಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ನಾವು ಸಮಯಕ್ಕೆ ಸರಿಯಾಗಿ ಮಾಡಬೇಕಾಗ್ತದೆ. ಆದರೆ ಆ ಸಂದರ್ಭಗಳಲ್ಲಿ ನಮಗೆ ಕೃಷಿ ಕಾರ್ಮಿಕರ ಅಲಭ್ಯತೆ ಇರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಕೃಷಿ ಕಾರ್ಮಿಕರ ವಿಪರೀತ ದರ ಅಂದರೆ ಕೂಲಿ ದರದಿಂದ ನಮ್ಮ ಕೃಷಿ ಒಂದು ಅರ್ಥವ್ಯವಸ್ಥೆಯನ್ನು ಅಲುಗಾಡಿಸುವಂಥ ಒಂದು ಹಂತಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭಗಳಲ್ಲಿ ಇವತ್ತು ಹೆಚ್ಚಾಗಿ ಕೃಷಿಕರು ತಮಗೆ ಸ್ವಲ್ಪ ಸಾಮರ್ಥ್ಯ ಇದೆ, ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳುವಂಥ ಮುಂದೆ ಬಂದರೆ ಇದಕ್ಕೆ ನಾವು ಯಂತ್ರಗಳ ಮೊರೆ ಹೋಗುವಂಥದ್ದು ಅನಿವಾರ್ಯವಾಗಿ ಬಿಟ್ಟಿದೆ ಇವತ್ತು. ಸೊ ಆ ದೃಷ್ಟಿಯಲ್ಲಿ ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಯಾವೆಲ್ಲ ಯಂತ್ರೋಪಕರಣಗಳನ್ನು ನಾವು ಬಳಸ್ತೇವೆ, ಆ ಯಂತ್ರೋಪಕರಣಗಳನ್ನು ಬಳಸಲಿಕ್ಕೆ ಕೇಂದ್ರ ಸರ್ಕಾರದ ಒಂದು ಸಹಭಾಗಿತ್ವ ಯೋಜನೆ ಇದೆ, ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕನೈಸೇಷನ್ SMAM ಅಂತೇಳಿ ನಾವು ಹೇಳುತ್ತೇವೆ. ಆ ಯೋಜನೆಯಡಿಯಲ್ಲಿ ರೈತರಿಗೆ ಸಹಾಯಧನದ ಅಡಿಯಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 40% ಸಹಾಯಧನವನ್ನು ಕೊಡ್ತಾರೆ, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50% ಸಹಾಯಧನ, ಮತ್ತು ಮಹಿಳೆಯರಿಗೆ ಕೂಡ 50% ಸಹಾಯಧನ ಸಿಗುವಂಥದ್ದು ಕಾರ್ಯಕ್ರಮ ಈ ಯೋಜನೆಯಡಿಯಲ್ಲಿ ಇದೆ. ಇಲ್ಲಿ ತೋಟಗಾರಿಕೆಯಲ್ಲಿ ಬಳಸುವಂಥ ಯಂತ್ರೋಪಕರಣಗಳು ಅದು ಪ್ರಮುಖವಾಗಿ ಈಗ ನಮ್ಮ ಈ ಭಾಗಕ್ಕೆ ಬಂದರೆ ಏಣಿಯಿಂದ ಹಿಡಿದು ಏಣಿ ಇರ್ಬೋದು, ಸ್ಪ್ರೇಯರ್ಗಳಿರ್ಬೋದು ಅಥವಾ ಕೈಗಾಡಿ ಇತ್ಯಾದಿಗಳು, ಮತ್ತು ಪವರ್ ವೀಡರ್ಸ್ಗಳು, ಇನ್ನು ಚೈನ್ಸಾ ಅಂತ ಹೇಳಿ ಮರ ಇತ್ಯಾದಿಗಳನ್ನು ಕಟ್ ಮಾಡಲಿಕ್ಕೆ ಬೇಕಾಗುವಂಥದ್ದು ಅಥವಾ ಗುಂಡಿ ತೆಗಿಲಿಕ್ಕೆ ಬೇಕಾಗುವಂಥದ್ದು ಆಗರ್ಗಳು ಇದೆ, ಅನೇಕ ರೀತಿದು. ಇನ್ನು ಪೋಸ್ಟ್ ಹಾರ್ವೆಸ್ಟ್ ಇದರಲ್ಲಿ ನಮಗೆ ಪೆಪ್ಪರ್ ಕಾಳುಮೆಣಸು ಇದನ್ನು ಬೇರ್ಪಡಿಸುವಂಥ ಯಂತ್ರಗಳು, ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರ, ತೆಂಗಿನ ಸಿಪ್ಪೆ ಸುಲಿಯುವ ಯಂತ್ರ ಯಂತ್ರಗಳು, ಈ ರೀತಿ ಎಲ್ಲದಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹೆಚ್ಚಿನ ಇವುಗಳನ್ನು ಕೂಡ ಇಲಾಖೆಯಿಂದ ನಾವು ಒಂದು ಎಲ್ಲ ಕಂಪನಿಗಳನ್ನು ರಾಜ್ಯ ಮಟ್ಟದಲ್ಲಿ ಟೆಂಡರ್ಗಳನ್ನು ಕರೆದು ಎಂಪೆನರ್ಗಳನ್ನು ಮಾಡ್ತಾರೆ, ಯಾವ್ಯಾವ ಮಾಡೆಲ್ಗಳಿದೆ ಆ ಮಾಡೆಲ್ಗಳಿಗೆ ಎಷ್ಟು ದರಗಳು ಹೇಳುವಂಥದ್ದು ಆ ಟೆಂಡರ್ನ ಮೂಲಕ ಅವರು ನಿಗದಿಯನ್ನು ಕಂಪನಿಯವರು ತಿಳಿಸ್ತಾರೆ. ಸೊ ಆ ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ SMAM ಯೋಜನೆಯ ಮಾರ್ಗಸೂಚಿ ಅನ್ವಯ ಎಷ್ಟು ಸಹಾಯಧನ ಸಿಗ್ತದೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಅದರಲ್ಲಿ ನಿಗದಿ ಮಾಡಿಕೊಂಡು ಸಹಾಯಧನ ಕೊಡುವಂಥ ವ್ಯವಸ್ಥೆಗಳು ಜಾರಿಯಲ್ಲಿದೆ. ಇವತ್ತು ಇದರಲ್ಲಿ ಟ್ರ್ಯಾಕ್ಟರ್ ಟಿಲ್ಲರ್ಗಳಿಗೆ ಕೂಡ ನಾವು ಈ ಯೋಜನೆಯಡಿಯಲ್ಲಿ ಕೊಡ್ತೇವೆ. ಆದರೆ ಏನು ಅಂತೇಳಿದರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಏನು ಅಂತೇಳಿದರೆ ಟ್ರ್ಯಾಕ್ಟರ್ ಮತ್ತು ಟಿಲ್ಲರ್ಗಳು ಸಾಮಾನ್ಯವಾಗಿ ಕೃಷಿ ಇಲಾಖೆಯ ರೀತಿಯಾದಂತಹ ತೋಟಗಳಲ್ಲಿ ಹೆಚ್ಚಾಗಿ ಬಳಸುವಂಥದ್ದು. ಬಟ್ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ತರಕಾರಿ ಇತ್ಯಾದಿಗಳನ್ನು ಬೆಳೆಯುವಂಥದ್ದು ಕಮ್ಮಿ, ಹೂವಿನ ಬೆಳೆಗಳನ್ನು. ಆದರೆ ಬಯಲಸೀಮೆ ಸೈಡಲ್ಲಿ ತರಕಾರಿ ಹೂವಿನ ಬೆಳೆಗಳನ್ನು ವ್ಯಾಪಕವಾಗಿ ಬೆಳೆಯುವಂಥ ಕಡೆಗಳಲ್ಲಿ ಟ್ರ್ಯಾಕ್ಟರ್ ಮತ್ತು ಟಿಲ್ಲರ್ಗಳಲ್ಲಿ ಬಹಳವಾಗಿ ಬಳಕೆಯಾಗಿದೆ. ಹಾಗಾಗಿ ಅವುಗಳಿಗೆ ಕೂಡ ಸಹಾಯಧನ ಅನ್ನುವ ವ್ಯವಸ್ಥೆ ಇದೆ ಇದರಲ್ಲಿ. ನಂತರ ನೀವೊಂದು ಯೋಜನೆ ಹೇಳಿದ್ರಿ, ರಾಷ್ಟ್ರೀಯ RKVY ಯೋಜನೆ, ಕೃಷಿ ವಿಕಾಸ್ ಯೋಜನೆ ಅನ್ನುವಂಥದ್ದು. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯ ಒಂದು ಉದ್ದೇಶ ಮತ್ತು ಅದರ ಒಂದು ಫಲಾನುಭವಿಗಳು ಯಾವ ರೀತಿಯಲ್ಲಿ ಅದರಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ? ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯ ಉದ್ದೇಶ ಕೂಡ ಇದೇ ಆಗಿದೆ. ಏನು ಅಂತೇಳಿದರೆ ಕೃಷಿಕರಿಗೆ ಸಾಧ್ಯವಾದಂತಹ ನೆರವುಗಳನ್ನು ಕೊಡುವುದರ ಮೂಲಕ, ಅದು ಆರ್ಥಿಕ ನೆರವಿರ್ಬೋದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು, ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಮಾಡುವಂಥ ಒಂದು ನೆರವು, ಆ ನೆರವುಗಳನ್ನು ಕೊಡುವುದರ ಮೂಲಕ ಅವರ ಒಂದು ಏನು ಕಾರ್ಯಕ್ಷೇತ್ರದಲ್ಲಿ ಆ ಅಭಿವೃದ್ಧಿಯನ್ನು ಅವರು ಬೆಳವಣಿಗೆಯನ್ನು ಮಾಡಿಕೊಳ್ಬೇಕು, ಆ ಮೂಲಕ ದೇಶದ ಒಂದು ಆರ್ಥಿಕತೆಗೆ ಅವರ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಲ್ಲಿ ಹೆಚ್ಚಿನ ಒಂದು ಅತಿ ಸ್ವಲ್ಪ ಅವಧಿಗಳಲ್ಲಿ ನಾವು ಅವರ ಆರ್ಥಿಕತೆಯನ್ನು ಹೆಚ್ಚು ಮುಂದೆ ತರಬೇಕು ಹೇಳುವಂಥ ದೃಷ್ಟಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲೆಲ್ಲ ಕೊಡಲಿಕ್ಕಾಗ್ತದೆ ಅಂದರೆ ಅಲ್ಲಿಗೆ ಈ ಯೋಜನೆಯನ್ನು ಇದರಲ್ಲಿ ಅಳವಡಿಸ್ಕೊಳ್ಳುವಂಥ ಕಾರ್ಯಗಳು ಆಗಿದೆ. ನಮ್ಮಲ್ಲಿ ಈಗ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಾನು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಹೇಳಿದಾಗೆ ಕೃಷಿ ಹೊಂಡ ಅಂತ ಹೇಳುವಂಥ ನಿರ್ಮಾಣ, ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೇವೆ ನಾವು. ಇದರಲ್ಲಿ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಈಗ ಅಲ್ಲಿ ನಾನು ಹೇಳಿರುವಂಥದ್ದು 120,000 ಕ್ಯೂಬಿಕ್ ಮೀಟರ್ ನೀರನ್ನು ಹಿಡಿದಿಡುವಂಥದ್ದು. ಬಟ್ ಇಲ್ಲಿಗೆ ಬಂದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಗೆ ಬಂದಾಗ ಸುಮಾರು 4,500 ಕ್ಯೂಬಿಕ್ ಮೀಟರ್ ಅಂದರೆ 45,00,000 ನೀರು ಹಿಡಿಯುವಂಥದ್ದು ಅಥವಾ ಅದಕ್ಕಿಂತ ನಂತರದ್ದು ಹಂತಗಳಲ್ಲಿ ಕೂಡ ಅಂತಹ ರಚನೆಗಳನ್ನು ಮಾಡಿಕೊಳ್ಳಲಿಕ್ಕೆ ಅಗಾಧವಾದಂತಹ ನೆರವನ್ನು ಕೊಡುವಂಥ ಒಂದು ಯೋಜನೆ ಇದರಲ್ಲಿ ಇದೆ. ಇದರ ಹೊರತಾಗಿ ಕೃಷಿ ತೋಟಗಾರಿಕಾ ಬೆಳೆಗಳಲ್ಲಿ ಕೆಲವೊಂದು ಸಣ್ಣ ಸಣ್ಣ ಹೆಲ್ಪ್ಗಳು ಅಂತ ಹೇಳಿದೀಗ ಬೆಳೆಗಳ ಪೋಷಕಾಂಶ ನಿರ್ವಹಣೆಯ ಒಂದು ಹಂತದಲ್ಲಿ ಕೆಲವೊಂದು ಹೊಸ ಅಭಿವೃದ್ಧಿಗಳನ್ನು ರೈತರಿಗೆ ಪರಿಚಯಿಸುವಂಥದ್ದು. ಈಗ ಉದಾಹರಣೆಗೆ ಹೇಳಬೇಕು, ಈಗ ಪೆಪ್ಪರ್ ಸ್ಪೆಷಲ್, ಬ್ಯಾನಾನ ಸ್ಪೆಷಲ್ ಇತ್ಯಾದಿಗಳನ್ನು ಆಯಾಯ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಇದನ್ನು ಸಂಶೋಧನಾ ಸಂಸ್ಥೆಗಳು ಬಿಡುಗಡೆ ಮಾಡಿದ್ದಾರೆ. ಸೊ ಇವುಗಳನ್ನು ರೈತರಿಗೆ ಪರಿಚಯಿಸಬೇಕು ಅಂತ ಹೇಳಿ ಈ ಯೋಜನೆಯಡಿಯಲ್ಲಿ ಅವುಗಳನ್ನು ತಂದು ಅವರಿಗೆ ಪರಿಚಯಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇದಲ್ಲದೆ ಪೋಸ್ಟ್ ಹಾರ್ವೆಸ್ಟ್, ಇದರಲ್ಲಿ ಏನು ಅಂತ ಹೇಳಿದ್ರೆ ಬೆಳೆ ಕೊಯ್ಲಾದ ನಂತರದ ಹಂತಗಳಲ್ಲಿ ಕೆಲವೊಂದು ಈಗ ಪ್ಯಾಕಿಂಗ್ ಯೂನಿಟ್ಗಳಿಗೆ ಸಂಬಂಧಪಟ್ಟಂತೆ, ಪ್ಯಾಕೌಸ್ ಇತ್ಯಾದಿಗಳನ್ನು, ಸ್ಟೋರೇಜ್ ಸ್ಟ್ರಕ್ಚರ್ಗಳನ್ನು ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಕೂಡ ಇದರಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪ್ಯಾಕಿಂಗ್ ವ್ಯವಸ್ಥೆಗಳನ್ನು, ಈಗ ನಮ್ಮದು ಏನು ಕೊರೊಗೇಟೆಡ್ ಬಾಕ್ಸ್ ಇತ್ಯಾದಿಗಳನ್ನು ಇದು ಮಾಡೋದಕ್ಕೆ ತಕ್ಕೊಂಡು ಅವರು ಪ್ಯಾಕಿಂಗ್ ಮಾಡೋದಕ್ಕೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೃಷಿಕರು ಮುಂದೆ ಬಂದಿದ್ದಾರೆ ಅಂತ ಹೇಳಿ ಅವರಿಗೆ ಕೂಡ ಆರ್ಥಿಕ ನೆರವು ಇತ್ಯಾದಿಗಳನ್ನು ಕೊಡುವಂಥ ಯೋಜನೆಗಳನ್ನು ಇದರಲ್ಲಿ ಅಳವಡಿಸಿದೆ. ಸೊ ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಅನೇಕ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಈ ಯೋಜನೆಯಡಿಯಲ್ಲಿ ಕೊಡಿಸಿದೆ. ಇತ್ತೀಚೆಗೆ ಕಳೆದ ವರ್ಷ ಸೋಲಾರ್ ಆಧಾರಿತ ಪಂಪ್ ಸೆಟ್ಗಳನ್ನು ಕೊಡುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಯೋಜನೆಯಲ್ಲಿ ಅಳವಡಿಸುವಂಥ ಕಾರ್ಯಕ್ರಮ ಜಾರಿ ಆಗಿದೆ. ಅದರಲ್ಲಿ ಇನ್ನು ಫೆರೋಮೋನ್ ಟ್ರ್ಯಾಪ್ಗಳಂದರೆ ಕೀಟಗಳನ್ನು ಹಿಡಿಯಲಿಕ್ಕೆ ಬೇಕಾಗಿ ನಾವು ನೈಸರ್ಗಿಕವಾಗಿ ಅವುಗಳ ಒಂದು ಇದನ್ನು ಬಳಕೆ ಮಾಡಿಕೊಂಡೆ ನಾವು ಅವುಗಳನ್ನು ಕೀಟಗಳನ್ನು ಹಿಡಿಯುವಂಥ ಒಂದು ವ್ಯವಸ್ಥೆಗಳು, ಟ್ರ್ಯಾಪ್ಗಳನ್ನು ಉಪಯೋಗ ಮಾಡಿಕೊಂಡು ಮಾಡುವಂಥದ್ದಕ್ಕೆ ರೈತರು ಅದನ್ನು ಬಳಸುವುದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಉತ್ತೇಜಿಸಬೇಕು. ಈ ರೀತಿಯಾಗಿ ಹೊಸ ಟೆಕ್ನಾಲಜಿ ಬೇಸ್ಡ್ ಯಾವುದೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕಾಗ್ತದೆ ಅಂಥದ್ದಕ್ಕೆ ಅವಕಾಶಗಳನ್ನು ಈ ಯೋಜನೆಯಡಿಯಲ್ಲಿ ಕೊಟ್ಟಿದ್ದಾರೆ. ಈ ಥರದ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತವೆ ಅಂತ ರೈತರಿಗೆ ತಿಳಿಸುವಂತಹ ಬಗ್ಗೆ ಹೇಗೆ ಸರ್? ಸಾಮಾನ್ಯವಾಗಿ ನಮ್ಮಲ್ಲಿ ಯೋಜನೆಗಳು ಬಂದಾಗ ನಾವು ಈಗ ದಿನಪತ್ರಿಕೆಗಳ ಮೂಲಕ ತಿಳಿಸುವಂಥದ್ದನ್ನು ವ್ಯವಸ್ಥೆಗಳನ್ನು ಮಾಡ್ತೇವೆ. ಇದರ ಹೊರತಾಗಿ ಗ್ರಾಮ ಸಭೆಗಳಲ್ಲಿ ಯೋಜನೆಗಳನ್ನು ಪ್ರಚಾರಪಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಗ್ರಾಮ ಪಂಚಾಯತಿಗಳ ಮೂಲಕ ಕೂಡ. ಇದರ ಹೊರತಾಗಿ ಈಗ ಇಲಾಖೆಯಿಂದಲೇ ಏನು ಕೆಲವು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಳ್ತೇವೆ. ಈ ಯೋಜನೆಗಳ ಪ್ರಚಾರಕ್ಕೋಸ್ಕರವೇ ಈ ತರಬೇತಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಾಡುವಂಥದ್ದು ಮಾಡ್ತೇವೆ. ಹೀಗೆ ಎಲ್ಲಿ ಎಲ್ಲ ಸಾಧ್ಯ, ಈಗ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಕೆಲವು ಕಾರ್ಯಕ್ರಮಗಳು ಆಗ್ತದೆ, ಆ ಸಂದರ್ಭಗಳಲ್ಲಿ ಕೂಡ ನಾವು ಈ ಯೋಜನೆಯ ಫಲ ಇವುಗಳನ್ನು ಪ್ರಚಾರಪಡಿಸುವಂಥದ್ದಕ್ಕೆ ಸಾಧ್ಯವಾದದ್ದು. ಈಗ ನೀವು ಕೂಡ ಈ ಯೋಜನೆಯ ಪ್ರಚಾರಪಡಿಸುವ ಕಾರ್ಯಕ್ರಮದಲ್ಲಿ ತಮ್ಮನ್ನು ಕೂಡ ನಾವು ಒಳಗೊಳಿಸುವಂಥ ಕಾರ್ಯಕ್ರಮಗಳು ಆಗ್ತಾ ಇದೆ. ಈ ರೀತಿಯಾಗಿ ಮಾಡ್ತಾ ಇದ್ದೇವೆ. ಇದು ನೀವು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮುಖ್ಯವಾಗಿ ಹೇಳಿದ್ರಿ. ನಿಮ್ಮ ಒಂದು ಇಲಾಖೆಯ ಅಡಿಯಲ್ಲಿ ಜೇನಿನ ಒಂದು ಸಾಕಣೆಯ ಒಂದು ವ್ಯವಸ್ಥೆ ಕೂಡ ಬರ್ತದೆ. ಜೇನು ಸಾಕಣೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ವ್ಯಾಪಕವಾಗಿ ಹೆಚ್ಚು ಹೆಚ್ಚು ಪ್ರಚಾರದಲ್ಲಿರುವಂಥ ಒಂದು ಏನು ಕೃಷಿಕರಿಗೆ ಒಂದು ಪೂರಕವಾದಂಥ ಒಂದು ಬೆಳೆಯ ಉದ್ಯಮವು ಅಂತ ಹೇಳ್ಬೋದು. ಈ ಜೇನಿನ ಬಗ್ಗೆ ಯಾವುದಾದ್ರೂ ಕೂಡ ಯೋಜನೆಗಳಿದ್ದಾವೆ ಸರ್? ಜೇನು ವ್ಯವಸಾಯ ಭಾಳ ಹಿಂದಿನಿಂದ ನಮ್ಮ ರೈತಾಪಿ ವರ್ಗದಲ್ಲಿ ಅದು ಇದ್ಕೊಂಡಿರುವಂಥದ್ದು ಇತ್ತು. ಆದರೆ ಹಿಂದೆಯೇ ಒಂದು ಅವರಿಗೆ ಇದಕ್ಕೆ ಈ ವ್ಯವಸಾಯ ಜೇನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಒಂದೇ ಇದು ಅಂತ ಹೇಳಿದರೆ ನಮಗೆ ಜೇನು ತೆಗಿಬೇಕು ಹೇಳುವಂಥದ್ದು, ಜೇನು ಸಾಕಣೆ ಮಾಡಬೇಕು, ಜೇನು ತೆಗಿಬೇಕು, ಉತ್ಪನ್ನವನ್ನಾಗಿ ಜೇನು ತೆಗೆದು ಮಾರಾಟ ಮಾಡಬೇಕು ಹೇಳುವಂಥದ್ದು ಮಾತ್ರ ಇತ್ತು. 2010 ಈ ವಿಭಾಗವನ್ನು ತೋಟಗಾರಿಕೆ ಇಲಾಖೆಗೆ ವರ್ಗಾಯಿಸಿದ ನಂತರ ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಮುಖವಾಗಿ ನಾವು ಜೇನನ್ನು ಒಂದು ಅತ್ಯಂತ ರೈತನಿಗೆ ಉಪಯೋಗ ಆಗುವಂಥ ಒಂದು ಅಂಶ ಅಂತೇಳಿ ನಾವು ಪರಿಗಣನೆ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಗೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚು ಕೆಲಸ ಮಾಡುವಂಥದ್ದು ಜೇನು ವರ್ಗ. ಹಾಗಾಗಿ ಪರಾಗಸ್ಪರ್ಶ ಹೆಚ್ಚಾದಾಗೆ ತೋಟಗಾರಿಕಾ ಬೆಳೆಗಳಲ್ಲಿ ಬೆಳೆ ಜಾಸ್ತಿ ಆಗ್ತದೆ, ಆದಾಯ ದ್ವಿಗುಣ ಆಗ್ತದೆ ಹೇಳುವಂಥದ್ದು ನಮ್ಮ ಇಲಾಖೆಯ ಒಂದು ಇದು. ಅದರೊಟ್ಟಿಗೆ ಉಪ ಉತ್ಪನ್ನವಾಗಿ ಜೇನು ಅನ್ನು ಪಡೆಯುವಂಥದ್ದು. ಸೊ ಈ ದೃಷ್ಟಿಯಲ್ಲಿ ಇಲಾಖೆ ಬಹಳಷ್ಟು ಇದಕ್ಕೆ ಒತ್ತು ಕೊಟ್ಟು ನಾವು ಈ ಜೇನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಇದು ಮಾಡುವುದರ ಮೂಲಕ ಇವತ್ತು ಎಲ್ಲ ರೈತರಲ್ಲಿ ಕೂಡ ಜೇನು ಸಾಕಣೆ ಮಾಡೋದ್ರ ಮೂಲಕ ತಮ್ಮ ತೋಟದ ಆದಾಯ ಜಾಸ್ತಿ ಆಗಿದೆ ಹೇಳುವಂಥದ್ದನ್ನು ಅವರು ಹೇಳಿದ್ದಾರೆ ಕೂಡ, ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಕೂಡ ತಿಳಿಸುವಂಥ ಒಂದು ವ್ಯವಸ್ಥೆಗಳು ಆಗಿದೆ. ಸೊ ಈ ಬೆಳವಣಿಗೆ ಬಹಳ ಒಂದು ಸಂತೋಷಕರವಾದ ವಿಚಾರ. ಅದೇ ರೀತಿಯಾಗಿ ಜೇನು ಉತ್ಪನ್ನದ ಸಂಗ್ರಹಣೆ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿಕರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ರಾಜ್ಯ ವಲಯದ ಒಂದು ಕಾರ್ಯಕ್ರಮದಡಿಯಲ್ಲಿ ಆರ್ಥಿಕ ಒಂದು ಬೆಂಬಲವನ್ನು ಕೊಡುವಂಥದ್ದು, ಅದೇ ರೀತಿ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಆರ್ಥಿಕ ಬೆಂಬಲ ಕೊಡುವಂಥ ಕ್ರಿಯೆಗಳು ಇಲಾಖೆಯಿಂದ ಆಗಿದೆ. ಸೊ ಈ ಯೋಜನೆಯಡಿಯಲ್ಲಿ ಪ್ರಮುಖವಾಗಿ ಅವರಿಗೆ ತರಬೇತಿಯನ್ನು ಕೊಡುವಂಥದ್ದಕ್ಕೂ ಕೂಡ ವ್ಯವಸ್ಥೆಗಳು ಇದೆ. ಅದರ ಹೊರತಾಗಿ ಜೇನು ಅನ್ನು ಸಾಕಣೆ ಮಾಡಲಿಕ್ಕೆ ಯಾರು ಮುಂದೆ ಬರ್ತಾರೆ ಅವರಿಗೆ ಬಾಕ್ಸ್ ಮತ್ತು ಕಾಲೋನಿ ಅಂತ ಹೇಳಿದರೆ ಜೇನು ಕುಟುಂಬವನ್ನು ಅವರು ಪಡ್ಕೊಳ್ಬೇಕಾಗ್ತದೆ. ಇದನ್ನು ಪಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ 75% ನೆರವನ್ನು ಕೊಡುವಂಥದ್ದು ಕಾರ್ಯಕ್ರಮ ಈ ಯೋಜನೆ ಅಡಿಯಲ್ಲಿ ಇದೆ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ವಲ್ಪ 90% ನೆರವು ಕೊಡುವಂಥದ್ದು ಯೋಜನೆಯಡಿಯಲ್ಲಿ ಸಿಗ್ತಾ ಇದೆ. ಇನ್ನು ಅದರ ಹೊರತಾಗಿ ಇತರ ಪರಿಕರಗಳ ಇತ್ಯಾದಿಗಳನ್ನು ತೆಗೊಳ್ಳುವುದಕ್ಕೆ ಕೂಡ ಆರ್ಥಿಕ ನೆರವನ್ನು ಆ ಯೋಜನೆಯಡಿಯಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅದೇ ರೀತಿಯಾಗಿ ಹೆಚ್ಚಿನ ಒಂದು ಇಂಟೆನ್ಸಿವ್ ಆಗಿ ನಾನು ಜೇನು ಕೃಷಿಯನ್ನು ಮಾಡುತ್ತೇನೆ. ಸಾಮಾನ್ಯವಾಗಿ ಅಂತೇಳಿದ್ರೆ ನಾನು ಆಗ ಹೇಳಿದ ರೀತಿಯಲ್ಲಿ ಅಂತೇಳಿದ್ರೆ ಒಬ್ಬ ಫಲಾನುಭವಿ ಗರಿಷ್ಠ 10 ಪಟ್ಟಿಗೆಗಳನ್ನು ಇಡುವಷ್ಟಕ್ಕೆ ಈ ಯೋಜನೆಯಡಿಯಲ್ಲಿ 1 ವರ್ಷದಲ್ಲಿ ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿರುವಂತ ಹೆಚ್ಚಿನ ಇಂಟೆನ್ಸಿವ್ ಆಗಿ ನಾನು ಕಲ್ಟಿವೇಷನ್ ಮಾಡ್ತೇನೆ ಅಂತ ಹೇಳಿದರೆ ಅವರೊಂದು 25 ಬಾಕ್ಸ್ಗಳನ್ನು ತಗೊಳ್ಳುವಂಥದ್ದು ಕೂಡ ಅದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ವಿಭಾಗದಲ್ಲಿ ಕೂಡ ಅವರು ಆಸಕ್ತರಿರುವವರು ಅಥವಾ ಸ್ವಲ್ಪ ಮಟ್ಟಿಗೆ ಪಳಗಿದ್ದವರು ಆಸಕ್ತರಿರುವವರು ಆ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಇದೆ. ಈಗ ಜೇನು ಪೆಟ್ಟಿಗೆಗಳನ್ನು ಅವರು ಹೊರಗಿಂದ ತಗೊಳ್ಬೇಕಾಗ್ತದೋ ನಿಮ್ಮಲ್ಲಿಂದಲೇ ಸಪ್ಲೈ ಇರ್ತದ? ಇಲ್ಲ, ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಜೇನು ಪೆಟ್ಟಿಗೆಗಳನ್ನು ಸರಬರಾಜು ಮಾಡುವವರು ಯಾರು ಅಂತ ಹೇಳುವಂಥದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರೆಲ್ಲ ಸರಬರಾಜು ಮಾಡ್ತಾ ಇದ್ದಾರೆ ಅವರನ್ನು ಇಲಾಖೆಗೆ ಒಂದು ಎಂಪೆನಲ್ ವ್ಯಾಪ್ತಿಗೆ ತಂದಿದ್ದಾರೆ. ಸೊ ಆ ಎಂಪೆನಲ್ ವ್ಯಾಪ್ತಿ ತಂದರೆ ಅವರ ಮೂಲಕ ಅವರು ಆ ವ್ಯವಸ್ಥೆಗಳನ್ನು ಪಡ್ಕೊಳ್ಬೋದು. ಯಾಕೆಂತ ಹೇಳಿದ್ರೆ ಆ ಎಂಪೆನಲ್ ವ್ಯಾಪ್ತಿಗೆ ತಂದಾಗ ಅವರಿಗೆ ನಿರ್ದಿಷ್ಟ ಮಾನದಂಡಗಳನ್ನು ಅವರು ಬದ್ಧತೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ಏನಂತ ಹೇಳಿದ್ರೆ ISI ಮಾದರಿಯ ಪೆಟ್ಟಿಗೆಗಳನ್ನು ನಾನು ಮಾಡ್ತೇನೆ, ಇಂತಿಂಥ ಕ್ವಾಲಿಟಿಯ ವಸ್ತುಗಳನ್ನು ಅದರಲ್ಲಿ ಉಪಯೋಗ ಮಾಡ್ತೇನೆ ಹೇಳುವಂಥದ್ದು. ಮತ್ತು ಜೇನು ಪೆಟ್ಟಿಗೆ ಮಾಡೋದ್ರ ಜೊತೆಗೆ ಕೃಷಿಕರಿಗೆ ಪೆಟ್ಟಿಗೆ ಮಾತ್ರ ಕೊಟ್ಟರೆ ಸಾಕಾಗೋದಿಲ್ಲ, ಕಾಲೋನಿಯಲ್ಲಿಂದ ಅಂತ ಹೇಳಿದ್ರೆ ಅದಕ್ಕೆ ಕಾಲೋನಿಯನ್ನು ಕೂಡ ಅವರೇ ಅಭಿವೃದ್ಧಿಪಡಿಸಿ ಕೊಡಬೇಕಾಗ್ತದೆ. ಹಾಗಾಗಿ ಎರಡೂ ಇದನ್ನು ಮಾಡಲಿಕ್ಕೆ ಅವರಿಗೆ ಅಂಥ ಎಂಪೆನಲ್ಗಳನ್ನು ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಎಂಪೆನಲ್ಡ್ ಕಂಪನಿಗಳು ಇದೆ, ಸಂಸ್ಥೆಗಳಿದೆ, ಅವರ ಮೂಲಕ ಕೃಷಿಕರು ಆ ಪೆಟ್ಟಿಗೆ ಇತ್ಯಾದಿಗಳನ್ನು ಪಡ್ಕೊಂಡು ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಂಪೆನಲ್ಡ್ ಅವರು ರಿಜಿಸ್ಟರ್ ನಿಮ್ಮ ಇಲಾಖೆಯಲ್ಲಿ ಆಗಿರಬೇಕಾಗುತ್ತದೆ. ಹೌದು, ರಿಜಿಸ್ಟರ್ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಇಲಾಖೆಯಲ್ಲಿ. ಅಂದ್ರೆ ಈಗ ಹೊರಗಿನಿಂದ ಯಾವ್ದಾದ್ರೂ ಪೆಟ್ಟಿಗೆಯನ್ನು ತಂದು ಅದಕ್ಕೆ ನಿಮ್ಮಲ್ಲಿ ಸಹಾಯಧನ ಅನ್ನುವಂಥದ್ದು ಸಿಗುತ್ತೆ? ಇಲ್ಲ, ಯಾಕೆ ಅಂತ ಹೇಳಿದ್ರೆ ಯಾವುದೇ ಈಗ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಸಹಾಯಧನವನ್ನು ಕೊಡಬೇಕಾದ್ರೆ ಸಾರ್ವಜನಿಕ ಒಂದು ಹಣವನ್ನು ಬಳಕೆ ಆಗ್ತದೆ. ಸೊ ಆ ಸಂದರ್ಭಗಳಲ್ಲಿ ಕೃಷಿಕನಾದವರು ಕೂಡ ಒಳ್ಳೆಯ ಗುಣಮಟ್ಟವನ್ನು ನಾವು ಬಳಕೆ ಮಾಡ್ತಾ ಇದ್ದೇನೆ ಅಂತ ಹೇಳೋದು ಒಂದು ಖಾತ್ರಿಯನ್ನು ಮಾಡಬೇಕಾಗ್ತದೆ. ಸೊ ಯಾಕೆಂದ ಹೇಳಿದ್ರೆ ಒಳ್ಳೆಯ ಉದ್ದೇಶಕ್ಕೆ ಆ ಸಾರ್ವಜನಿಕರ ಹಣ ಬಳಕೆ ಆಗಬೇಕು ಹೇಳುವಂಥದ್ದು ಸರ್ಕಾರದ ಉದ್ದೇಶ. ಆ ದೃಷ್ಟಿಯಲ್ಲಿ ಈ ಒಂದು ಪ್ರಕ್ರಿಯೆಗಳು ಆಗ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಗುಣಮಟ್ಟಗಳದ ನಿಗದಿಗೋಸ್ಕರ ಈ ಪ್ರಕ್ರಿಯೆ ಆಗ್ತಾ ಇದೆ. ಎಲ್ಲಿಂದ ನಾವು ತಗೊಂಡು ಬರ್ತೇವೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಕೂಡ ಗುಣಮಟ್ಟ ಕೊಡುವಂತಹ ಯಾವುದೇ ಒಂದು ವ್ಯವಸ್ಥೆಗಳು ಇರುವುದಿಲ್ಲ. ಹಾಗಾಗಿ ಈಗ ಅದರ ಜೊತೆ ನೀವು ಸಸ್ಯ ಸಂರಕ್ಷಣೆಯಲ್ಲಿ ಕೂಡ ಒಂದು ತೋಟಗಾರಿಕಾ ಬೆಳೆಗಳ ಸಸ್ಯ ಸಂರಕ್ಷಣೆಯಲ್ಲಿ ಕೂಡ ಯೋಜನೆ ಇದೆ ಅಂತ ಹೇಳಿದ್ರೆ ಯಾವ ತರದ ಯೋಜನೆ ಸರ್? ಇದು ಹೇಗೆ ಅಂತ ಹೇಳಿದ್ರೆ ಈಗ ತೋಟಗಾರಿಕಾ ಬೆಳೆಗಳಿಗೆ ಕೀಟ ಮತ್ತೆ ರೋಗಗಳು ಬಾಧೆ ಮಾಡುವಂತದ್ದು ಸಹಜವಾದ ಪ್ರಕ್ರಿಯೆ. ಸೊ ಆ ಸಂದರ್ಭಗಳಲ್ಲಿ ಅವರು ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಸಸ್ಯ ಸಂರಕ್ಷಕಗಳನ್ನು ಬಳಸ್ತಾರೆ. ಆ ಬಳಸುವಂತಹ ಸಸ್ಯ ಸಂರಕ್ಷಕಗಳಿಗೆ 75% ಸಹಾಯಧನವನ್ನ ಸರ್ಕಾರದಿಂದ ಕೊಡುವಂತದ್ದು ವ್ಯವಸ್ಥೆಗಳನ್ನು ಇದೆ. ಈಗ 1 ಹೆಕ್ಟೇರ್ ಅಂದ್ರೆ 2.5 ಎಕರೆ ಪ್ರದೇಶಕ್ಕೆ 10,000 ರೂಪಾಯಿ ಅವರಿಗೆ ಒಂದು ವೆಚ್ಚ ತಗಲಿದೆ ಅಂತ ಹೇಳಿದ್ರೆ 7,500 ರೂಪಾಯಿ 75%ನಲ್ಲಿ ಅವರಿಗೆ ಸಹಾಯಧನವನ್ನು ವ್ಯವಸ್ಥೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಈ ಭಾಗಕ್ಕೆ ಬಂದರೆ ಪ್ರಮುಖವಾಗಿ ಈಗ ಅಡಿಕೆಯಲ್ಲಿ ಮಳೆಗಾಲದ ಸಮಯದಲ್ಲಿ ಇದು ಯಾವುದು ಕೊಳೆ ರೋಗ ಇತ್ಯಾದಿ ಬಾಧೆ ಆಗ್ತದೆ. ಸಾಮಾನ್ಯವಾಗಿ ಕೃಷಿಕರು ಮೈಲ್ ತುತ್ತ ಇತ್ಯಾದಿಗಳನ್ನು ಸಿಂಪರಣೆ ಮಾಡ್ತಾರೆ. ಸೊ ಮೇಜರ್ ಆಗಿ ಆ ಒಂದು ಕ್ರಿಯೆಗೆ ನಮ್ಮ ಇಲಾಖೆಯ ಸಹಾಯಧನ ಸಂಪೂರ್ಣ ಸಹಾಯಧನಗಳು ಇದರಲ್ಲಿ ಹೋಗ್ತದೆ. ಮೈಲ್ ತುತ್ತನ್ನು ಅವರೇ ಪರ್ಚೇಸ್ ಮಾಡಿ? ಹೌದು, ಅವರೇ ಪರ್ಚೇಸ್ ಮಾಡಬೇಕು. ಅದಕ್ಕೆ ಸುಣ್ಣ ಮತ್ತು ಮೈಲ್ ತುತ್ತವನ್ನು ಪರ್ಚೇಸ್ ಮಾಡಬೇಕು. ಆ ಪರ್ಚೇಸ್ ಮಾಡಿದ್ದ ಬಿಲ್ಲನ್ನು ಇಲಾಖೆಗೆ ಅವರು ತಮ್ಮ RTCಯೊಂದಿಗೆ ಸಲ್ಲಿಸಬೇಕಾಗ್ತದೆ. ಅರ್ಜಿ RTCಯೊಂದಿಗೆ ಸಹಾಯಧನವನ್ನು ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಕೊಡಲಾಗ್ತದೆ. ಅದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಎಂತ ಸಮಯ ಇಂಥದ್ದೇನಾದರೂ ಇಲ್ಲ ಅಂದರೆ ಸಾಮಾನ್ಯವಾಗಿ ಈಗ ಪ್ರಾರಂಭ ಜೂನ್ ಜುಲೈ ತಿಂಗಳಲ್ಲಿ ಈ ಕ್ರಿಯೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿರ್ತದೆ. ಅದಕ್ಕೆ ಎಲ್ಲರಿಗೂ ಸಹಾಯಧನ ಸಿಗ್ತದ? ಹೇಗೆ ಅದರಲ್ಲಿ ಸಹಾಯಧನ ಎಲ್ಲರಿಗೂ ಸಿಗ್ತದೆ, ಆದರೆ ಎಲ್ಲರಿಗೂ 1 ವರ್ಷದಲ್ಲಿ ಸಹಾಯಧನ ಕೊಡಲಿಕ್ಕೆ ಸರ್ಕಾರದ ಕಡೆಯಲ್ಲಿ ಆರ್ಥಿಕ ಇದು ಅವಕಾಶಗಳಿರುವುದಿಲ್ಲ. ಸರ್ಕಾರದಿಂದ ಏನು ಒಂದು ಬಜೆಟ್ ಇದರಲ್ಲಿ ಒಂದು ಅದು ಕ್ರಿಯಾ ಯೋಜನೆ ಅಡಿಯಲ್ಲಿ ಹಣ ನಿಗದಿ ಆಗ್ತದೆ ಆ ಜಿಲ್ಲೆಗೆ. ಆ ಜಿಲ್ಲೆಗೆ ನಿಗದಿಯಾದಂಥ ಅನುದಾನವನ್ನು ಬಳಕೆ ಮಾಡೋದಕ್ಕೆ ಎಲ್ಲ ವರ್ಗದವರಿಗೆ ಕೂಡ ಅವಕಾಶಗಳು ಇದೆ. ಇಲ್ಲಿ ಮೈಲ್ ತುತ್ತು ಮತ್ತು ಸುಣ್ಣವನ್ನು ಇಂಥವರಿಂದಲೇ ತಗೊಳ್ಬೇಕು ಅಂತ ಇಲ್ಲ, ಅವ್ರು ಯಾರಿಂದ ಬೇಕಾದರೂ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ಅದರಲ್ಲಿ ನಿಮ್ಮಲ್ಲಿ ರಿಜಿಸ್ಟರ್ಡ್ ಅಥವಾ ಇಲ್ಲಿ ಅಂತ ಹೇಳಿದ್ರೆ ಮೈಲ್ ತುತ್ತು ಮತ್ತೆ ಸುಣ್ಣವನ್ನು ರಿಜಿಸ್ಟರ್ ಇತ್ಯಾದಿಗೆ ಸಂಬಂಧಪಟ್ಟಂತೆ ಅದು ಕೃಷಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಪ್ರತ್ಯೇಕವಾಗಿ ರಿಜಿಸ್ಟ್ರೇಷನ್ ಇತ್ಯಾದಿ ವ್ಯವಸ್ಥೆಗಳು ಇಲ್ಲ. ಹಾಗಾಗಿ ಯಾರೆಲ್ಲ ಮೈಲ್ ತುತ್ತ ಸುಣ್ಣವನ್ನು ಮಾರಾಟ ಮಾಡ್ತಾರೆ ಅವರು ಈಗಾಗಲೇ ಕೃಷಿ ಇಲಾಖೆ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿರುವವರು, ಲೈಸೆನ್ಸ್ ಹೋಲ್ಡರ್ ಆಗಿರ್ತಾರೆ. ಹಾಗಾಗಿ ಅವರೆಲ್ಲರಿಂದ ಕೂಡ ಪರ್ಚೇಸ್ ಮಾಡಿದರೂ ಕೂಡ ಅವಕಾಶಗಳಿದೆ ಇಲ್ಲಿ. ಸರಿ ಸರ್, ಮುಖ್ಯವಾಗಿ

ಇದೀಗ ಪ್ರಕಟಣೆ. ಅಂತಾರಾಷ್ಟ್ರೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನದ ಅಂಗವಾಗಿ ಸುರಕ್ಷಿತ ರೈಲು ಕಾರ್ಯಾಚರಣೆ ನಿಮಿತ್ತ ಕೊಂಕಣ ರೈಲ್ವೆಯು ಸಾರ್ವಜನಿಕರಿಗೆ ನೋಡಿ, ಆಲಿಸಿ ಮತ್ತು ಮುಂದುವರಿಯಿರಿ ಎಂದು ಮನವಿ ಮಾಡಿದೆ. ಪಾದಚಾರಿಗಳು ಹಾಗೂ ವಾಹನ ಚಾಲಕರು ಗೇಟ್ ಮುಚ್ಚಿದಾಗ ರೈಲ್ವೆ ಹಳಿ ದಾಟಬೇಡಿ ಮತ್ತು ರಸ್ತೆ ಸಂಚಾರಕ್ಕೆ ಗೇಟ್ ತೆರೆಯುವವರೆಗೆ ತಾಳ್ಮೆಯಿಂದ ಗೇಟಿನಲ್ಲಿ ಕಾಯಿರಿ. ಲೆವೆಲ್ ಕ್ರಾಸಿಂಗ್ ಗೇಟ್ಗಳಲ್ಲಿ ರೈಲ್ವೆ ಕೆಲಸಗಳಿಗೆ ಅಡ್ಡಿಪಡಿಸಬೇಡಿ. ಎಲ್ಲಾ ರೈಲ್ವೆ ಚಿಹ್ನೆಗಳು ಮತ್ತು ಸಂಕೇತಗಳನ್ನು ಅನುಸರಿಸಿ ಅವು ನಿಮ್ಮ ಸುರಕ್ಷತೆಗಾಗಿ ಇವೆ. ರೈಲ್ವೆ ಹಳಿಗಳನ್ನು ದಾಟಬೇಡಿ. ಇದು ಕೇವಲ ಕಾನೂನುಬಾಹಿರ ಮಾತ್ರವಲ್ಲ, ಅದರಿಂದ ನೀವು ಜೀವ ಕಳೆದುಕೊಳ್ಳಬಹುದಾಗಿದೆ. ನಿಲ್ಲಿ, ನೋಡಿ ಮತ್ತು ಆಲಿಸಿ. ಯಾವುದೇ ಸಮಯದಲ್ಲಿ ಯಾವುದೇ ಟ್ರ್ಯಾಕ್ನಲ್ಲಿ ರೈಲು ಬರಬಹುದು. ಅಪಘಾತಗಳನ್ನು ತಪ್ಪಿಸಲು ಮತ್ತು ಉತ್ತಮ ಸೇವೆ ನೀಡಲು ರೈಲ್ವೆಗೆ ಸಹಾಯ ಮಾಡಿ ಎಂದು ಕೊಂಕಣ ರೈಲ್ವೆಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಮಣ್ಣಿಡು ಅರಳಿ ಪೊಂಪನು ಗುತ್ತದಿಲ್ಲೆನು ತಾಂಗದಂತಿನ ಅಕ್ಕೇನು. ಪ್ರೀತಿದ ಶ್ರೋತೃಲೆ, ಪ್ರತಿ ಸೋಮವಾರ ರಾತ್ರಿ 7:45 ಡಾಕ್ಟರ್ ಡಿಕೆ ಚೌಟ ಮೇರ್ ಬರೈನ ಮಿತ್ತಬೈಲ್ ಯಮುನಕ್ಕೆ ಕಾದಂಬರಿ ಓದು ಪ್ರಸಾರ ಆಯರೆಗುಂಡು. ಗಾಂಧೀಜಿನ ಕುಂಬಳದ ದೀಕ್ಷೆ, ಕುಡಲದ ಸಭೆಕುಲು, ಸೈಮನ್ ಕಮಿಷನ್ದ ವಿರೋಧ ಚಳವಳಿನ ಮಾತ ಪಂಡದು ಗಾಂಧಿರು ಎಂಚ ಗೋವಿಂದಣ್ಣನು ಆಪ್ನ ಕನ್ನಡಕ ಸೂರದಾಸ್ ಪಂಡೆರು ಪನ್ಪಿ ಪಾತ್ರನು ಪನ್ನಗ ಗೋವಿಂದರೆಗ್ಲ ತಿಳಿಕೆ ಬತ್ತಂಡು ಕಾಕಾ ಕಾಲೇಲ್ಕರ್ ಸಾಹಿಬಿರನೊಟ್ಟಿಗೆ ನವಸಾರಿ ಆಶ್ರಮಡು ಇತಿಹಾಸ ಸಂಶೋಧನೆ ಪುನಗನೆ ಗೋವಿಂದಿರು ಕವಿತೆ ಬರೆಪುನ ಸುದ್ದಿ ಬಾಪುನಕ್ಕೆ ಬಿಕ್ಕು ಬೂರ್ದಿತ್ತಂಡು. ಮಿತ್ತಬೈಲ್ ಯಮುನಕ್ಕೆ ಪ್ರತಿ ಸೋಮವಾರ ರಾತ್ರಿ 7:45. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಇಂತಿದೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 44,000 ರೂಪಾಯಿಯಿಂದ 48,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರೂಪಾಯಿಯಿಂದ 39,500 ರೂಪಾಯಿ, ಕೊಕ್ಕೋ ಕ್ವಿಂಟಾಲಿಗೆ 23,000 ರೂಪಾಯಿಯಿಂದ 30,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರೂಪಾಯಿಯಿಂದ 8,300 ರೂಪಾಯಿ, ತೆಂಗಿನಕಾಯಿ ಒಂದನೆಯ ವರ್ಗ 1,000ಕ್ಕೆ 16,000 ರೂಪಾಯಿಯಿಂದ 20,000 ರೂಪಾಯಿ, ಎರಡನೆಯ ವರ್ಗ 1,000ಕ್ಕೆ 12,000 ರೂಪಾಯಿಯಿಂದ 15,000 ರೂಪಾಯಿ. ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಆಲಿಸಿದಿರಿ. ಆತ್ಮೀಯ ಕೇಳುಗರೆ, ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದಳೆಯ ಪ್ರಸಂಗ ಸುಧನ್ವ ಕಾಳಗ ನಡೆಸಿಕೊಡುತ್ತಾರೆ ಸುರೇಂದ್ರ ಪಣಿಯೂರು ಮತ್ತು ಬಳಗದವರು. ವಿಶ್ವಾಮಿತ್ರ ಗೋತ್ರದ ಮಧುಶ್ಚಂದನ ವಂಶದ ಈ ಚಂಪಕ ನಾಡಿನ ಅರಮನೆಗೆ ಸುಧನ್ವರ ಧರ್ಮಪತ್ನಿಯಾಗಿ ಬರುವಂತ ಭಾಗ್ಯ ಬಂದದ್ದು ನನ್ನ ಪಾಲಿಗೆ ಎಣಿಸಲಾರದ ಭಾಗ್ಯ. ಹೊಗಳಿ ಸ್ವಾಮಿ, ಸತಿಶಿರೋಮಣಿ ಅಂತ ಹೊಗಳಿ, ಆದ್ರೆ ಈ ಹೊಗಳಿಕೆ ಹೊನ್ನಶೂಲವೋ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆ? ತಪ್ಪದೇ ಕೇಳಿ, ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30. ಕೇಳುಗರೆ, ಇದೊಂದು ಪ್ರಕಟಣೆ. ಉಜಿರೆಯ ರುಟ್ಸೆಟ್ ಸಂಸ್ಥೆಯಲ್ಲಿ ಮುಂದಿನ ಸೆಪ್ಟೆಂಬರ್ ತಿಂಗಳವರೆಗೆ ನಡೆಯಲಿರುವ ತರಬೇತಿ ಕಾರ್ಯಕ್ರಮಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ತರಬೇತಿಗಳು ಹಾಗೂ ಅವುಗಳ ಅವಧಿಗಳು ಹೀಗಿವೆ: ಸಿಸಿ ಕ್ಯಾಮೆರಾ ಅಳವಡಿಸುವಿಕೆ ಮತ್ತು ದುರಸ್ತಿ June 16, 2023 June 28, 2023 ಅಂದರೆ 13 ದಿನಗಳ ಅವಧಿ ಇರುತ್ತದೆ. ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡಿಂಗ್ June 22, 2023 July 21, 2023 30 ದಿನಗಳು. ಮೆನ್ಸ್ ಪಾರ್ಲರ್ ಮ್ಯಾನೇಜ್ಮೆಂಟ್ ಪುರುಷರಿಗೆ July 3, 2023 ಆಗಸ್ಟ್ 1, 2023 30 ದಿನಗಳ ಕಾಲ ಮಹಿಳೆಯರ ವಸ್ತ್ರ ವಿನ್ಯಾಸ ಟೈಲರಿಂಗ್, ಆಗಸ್ಟ್ 2, 2023 31 ಆಗಸ್ಟ್ 2023 30 ದಿನಗಳ ಕಾಲ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ, ಆಗಸ್ಟ್ 7, 2023 ಸೆಪ್ಟೆಂಬರ್ 5, 2023 30 ದಿನಗಳ ಕಾಲ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಮಹಿಳೆಯರಿಗಾಗಿ ಸೆಪ್ಟೆಂಬರ್ 1, 2023 ಸೆಪ್ಟೆಂಬರ್ 30, 2023 30 ದಿನಗಳ ಕಾಲ ಈ ತರಬೇತಿಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಕೃಷಿ ಉದ್ಯಮ, ಜೇನು ಕೃಷಿ, ಎಸಿ ಮತ್ತು ಫ್ರಿಜ್ ರಿಪೇರಿ, ಮೊಬೈಲ್ ಫೋನ್ ರಿಪೇರಿ, ಕೃತಕ ಆಭರಣ ತಯಾರಿಕೆ, ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ, ಕಂಪ್ಯೂಟರ್ ಹಾರ್ಡ್ವೇರ್, ವಿದ್ಯುತ್ ಉಪಕರಣಗಳ ರಿಪೇರಿ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂದರೆ ಟ್ಯಾಲಿ, ಕೋಳಿ ಸಾಕಾಣಿಕೆ